ಇವುಗಳ ಅರಿವು ಇಲ್ಲ ಅಂತಂದರೆ ತುಂಬ ರೋಗಗಳು ಉಂಟಾಗ್ತದೆ, ಅವುಗಳಿಂದ ಆರ್ಥಿಕ ನಷ್ಟ ಉಂಟಾಗ್ತದೆ, ಮತ್ತು ಸುಮಾರು ಜನಗಳಲ್ಲಿ ಒಂದು ಈ ಕಾಯಿಲೆಗಳು ಬಂದರೂ ಸಹ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಸ್ದೆ ಅವು ಮಾರಣಾಂತಿಕವಾಗಿ ಸಾವು ಸಹ ಸಂಭವಿಸ್ಬೋದು. ಹಂಗಾಗಿ ಈ ಪ್ರಾಣಿಜನ್ಯ ರೋಗಗಳ ಒಂದು ಅರಿವು ಜನಸಾಮಾನ್ಯರಲ್ಲಿ ಮೂಡಿದರೆ ತುಂಬ ಉತ್ತಮ. ಹಂಗಾಗಿ ಈ ಒಂದು ದಿನಾಚರಣೆಯನ್ನು ವಿಶ್ವದೆಲ್ಲೆಡೆ ಹಮ್ಮಿಕೊಂಡಿದ್ದಾರೆ. ಇದು ಪ್ರತಿ ವರ್ಷ ಜುಲೈ 6ರಂದು ನಾವು ಆಚರಿಸ್ತೇವೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ಜುಲೈ 6 1885ರಲ್ಲಿ ಫ್ರೆಂಚ್ ಜೀವಶಾಸ್ತ್ರಜ್ಞರಾದಂಥ ಲೂಯಿಸ್ ಪ್ಯಾಶ್ಚರ್ ಅವರು ಪ್ರಪ್ರಥಮ ಬಾರಿಗೆ ಈ ಪ್ರಾಣಿಜನ್ಯ ರೋಗವಾದ ರೇಬಿಸ್, ಹುಚ್ಚುನಾಯಿ ರೋಗ ಅಂತ ಏನು ಕರಿತೀವಿ, ಈ ಹುಚ್ಚುನಾಯಿ ರೋಗದ ವಿರುದ್ಧ ಯಶಸ್ವಿಯಾಗಿ ಲಸಿಕೆಯನ್ನು ಹುಚ್ಚುನಾಯಿ ಕಡಿತಕ್ಕೊಳಗಾದ ಒಬ್ಬ ಬಾಲಕನ ಮೇಲೆ ಯಶಸ್ವಿಯಾಗಿ ಪ್ರಯೋಗ ಮಾಡಿದರು. ಈ ಒಂದು ಲಸಿಕಾ ಪ್ರಯೋಗದಿಂದಾಗಿ ಆ ಒಂದು ಹುಚ್ಚುನಾಯಿ ಕಡಿತಕ್ಕೊಳಗಾದ ಜೋಸೆಫ್ ಮಿಸ್ಟರ್ ಅಂತ ಬಾಲಕ ಏನಿದ್ದ ಅವನ ಪ್ರಾಣಾಪಾಯದಿಂದ ಪಾರಾದ. ಸೊ ಈ ಒಂದು ಅವಿಸ್ಮರಣೀಯ ಐತಿಹಾಸಿಕ ದಿನದ ಜ್ಞಾಪಕಾರ್ಥವಾಗಿ ವಿಶ್ವದೆಲ್ಲೆಡೆ ಪ್ರತಿ ವರ್ಷ ನಾವು ಜುಲೈ 6ರಂದು ಪ್ರಾಣಿಜನ್ಯ ರೋಗ ದಿನವನ್ನು ಆಚರಿಸ್ತೇವೆ. ಈಗ ನಮ್ಮ ರೈತ ಬಾಂಧವರಿಗೆ ಹಾಗೆಯೇ ಕಾರ್ಯಕ್ರಮ ಕೇಳ್ತಿರುವಂಥವ್ರಿಗೆಲ್ಲ ಜ್ಞಾಪಕ ಇದೆ, COVID-19 ಸಹ ಇದರ ಒಂದು ಮೂಲನೂ ಪ್ರಾಣಿಜನ್ಯ ಮೂಲದಿಂದನೇ ಪ್ರಾರಂಭ ಆಯಿತು ಅನ್ನೋದು ಗೊತ್ತಾಗಿರುವಂತಹ ವಿಚಾರ. ಜೊತೆಗೆ ನಾವೀಗ ಇರುವಂತಹ ವಾತಾವರಣದಲ್ಲಿ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೂ ಸಹ ಈ ರೀತಿಯ ತೊಂದರೆ ಆದಾಗ ಅದು ಪರೋಕ್ಷವಾಗಿ ಮನುಷ್ಯನ ಆರೋಗ್ಯದ ಮೇಲೂ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಹೇಳಿ, ಇದೆಲ್ಲ ಹೇಗೆ ನಾವು ಗಮನಿಸಬೇಕು, ನಿಯಂತ್ರಣ ಹೇಗಾಗಬೇಕು? ಈಗಾಗಲೇ 2019ರಲ್ಲೇ ಸಹ ವರದಿಯಾದಂತೆ COVID-19 ನಾವೆಲ್ ಕರೋನಾ ವೈರಸ್ 2019 ಈ ಒಂದು ಕಾಯಿಲೆ, ವೈರಸ್ನಿಂದ ಹರಡ್ತಕ್ಕಂಥ ಕಾಯಿಲೆ, ವೈರಾಣುವಿನಿಂದ ಆಗ್ತಕ್ಕಂಥ ಕಾಯಿಲೆ, ಇದು ಬಂದು ಬಾವಲಿಗಳು ಬ್ಯಾಟ್ಸ್ ಅಂತ ಏನು ಕರಿತೀವಿ, ಈ ಬ್ಯಾಟ್ಸಿಂದ ಬಂತು ಅಂತನ್ನೋದ್ರ ಬಗ್ಗೆ ಸ್ವಲ್ಪ ವಿವರಗಳು ಇದೆ. ಸೊ ಈ ಬ್ಯಾಟ್ಸು ಸಹ ಒಂದು ರೀತಿಯಲ್ಲಿ ಹೇಳೋದಾದರೆ ಈ ಜುನಾಟಿಕ್ ಡಿಸೀಸ್ ಅಂದರೆ ಪ್ರಾಣಿಜನ್ಯ ರೋಗಗಳು ಅಂತ ಕರಿತೀವಲ್ಲ, ಇದರಲ್ಲಿ ಸುಮಾರು ಒಂದು 250 ವಿಧ ವಿಧವಾದ ವೈರಸ್ಗಳು ಮತ್ತು ಕಾಯಿಲೆ ತರ್ತಕ್ಕಂಥ ರೋಗ ಕಾರಕಗಳು ಇದೆ ಅಂತನ್ನೋದು ವರದಿಯಾಗಿದೆ. ಸೊ ಈ ಒಂದು ಬಾವಲಿಗಳಿಂದಂತ ಬಂದಂತಹ ಈ ಒಂದು COVID-19 ವೈರಸ್ ಕಾಯಿಲೆ ಮನುಷ್ಯನಲ್ಲಿ ಬಂದ ನಂತರ ಅದು ಮನುಷ್ಯನಿಂದ ಮನುಷ್ಯನಿಗೆ ಯಾವ ಥರ ಹರಡಿತು, ಯಾವ ಥರ ತೊಂದರೆ ಆಯಿತು, ಇವು ಸುಮಾರು ಜನಕ್ಕೆ ಇದರ ಒಂದು ಅನುಭವ ಬಂದಿರ್ಬೋದು. ನೀವು TV ಸಂದರ್ಶನದಲ್ಲಿ ನೋಡಿರ್ಬೋದು ಅಥವಾ ರೇಡಿಯೋಗಳಲ್ಲೂ ಸಹ ಇದರ ಕಾರ್ಯಕ್ರಮ ಬಿತ್ತರವಾಗಿರ್ಬೋದು, ಇದ್ರ ಬಗ್ಗೆ ನಿಮಗೆ ಅರಿವಿದೆ ಅಂತೇಳಿ ಅಂದ್ಕೊತೀನಿ. ಸೊ ಮುಖ್ಯವಾಗಿ ಈ ಒಂದು ಪ್ರಾಣಿಜನ್ಯ ರೋಗಗಳು 4-5 ರೋಗಕಾರಕ ಜೀವಿಗಳಿಂದ ಬರಬಹುದು. ಮೊಟ್ಟ ಮೊದಲನೇದಾಗಿ ವೈರಾಣುವಿನಿಂದ ಉಂಟಾಗ್ತಕ್ಕಂಥ ಕಾಯಿಲೆ. ಅದಕ್ಕೆ ನಾವು ಉದಾಹರಣೆಯಾಗಿ ಹಕ್ಕಿ ಜ್ವರ ಒಂದು ಉದಾಹರಣೆ ಕೊಡ್ಬೋದು, COVID-19 ಕೊಡ್ಬೋದು, ಆಮೇಲೆ ನಾನು ಈಗಾಗಲೇ ವಿಚಾರ ತಿಳಿಸ್ದಂಗೆ ರೇಬಿಸ್ ಹುಚ್ಚುನಾಯಿ ರೋಗ ಆಗ್ಬೋದು, ಹಂದಿ ಜ್ವರ. ಸೊ ಈ ಒಂದು ವೈರಾಣಿನಿಂದ ಉಂಟಾಗ್ತಕ್ಕಂಥ ಮುಖ್ಯವಾದ ಪ್ರಾಣಿಜನ್ಯ ಕಾಯಿಲೆಗಳು. ಎರಡನೇ ವಿಧ ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ಪ್ರಾಣಿಜನ್ಯ ರೋಗಗಳು, ಅದರಲ್ಲಿ ಮುಖ್ಯವಾಗಿ ನಾವು ಹೇಳೋದಾದರೆ ಆ್ಯಂಥ್ರಾಕ್ಸ್, ಯಾಕೆಂದರೆ ಕುರಿಗಾರ್ಗಳಲ್ಲಿ ಸುಮಾರು ಜನಕ್ಕೆ ಇದು ಆಗಿದೆ, ಸರಿಯಾಗಿ ಗಮನ ಹರಿಸಲಿಲ್ಲ ಅಂತಂದರೆ ಇದು ಸಹ ಮಾರಣಾಂತಿಕ ಕಾಯಿಲೆ, ಅದ್ರ ಬಗ್ಗೆ ಮುಂದೆ ನಾನು ವಿವರವಾಗಿ ಹೇಳ್ತೇನೆ. ಮತ್ತು ಲೆಪ್ರಸಿ, TB ಕಾಯಿಲೆ, ಸರಿಯಾಗಿ ಹಾಲನ್ನು ಪ್ಯಾಶ್ಚರೈಸ್ ಮಾಡದೆ ಅಥವಾ ಸರಿಯಾಗಿ ಕಾಯಿಸದೆ ಉಪಯೋಗ ಮಾಡೋದ್ರಿಂದ ಈ ಕಾಯಿಲೆಗಳು ಹತ್ಕೊಳ್ತವೆ. ಆಮೇಲೆ ಬೇದಿ, ಅನ್ಪ್ರೋಸೆಸ್ ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳಿ ಹೇಳ್ತೀವಿ, ಮತ್ತು ಕಲುಷಿತ ನೀರನ್ನು ಒಂದು ಕುಡಿಯೋದ್ರಿಂದ ಸಹ ಈ ಬ್ಯಾಕ್ಟೀರಿಯಲ್ ಕಾಯಿಲೆ ಬರುತ್ತೆ. ಮತ್ತು ಮೂರನೇ ವಿಧ ಏನಪ್ಪ ಅಂತಂದರೆ ಪ್ಯಾರಾಸೆಟಿಕ್ ಡಿಸೀಸಸ್ ಅಂತ ಏನು ಕರಿತೀವಿ ನಾವು, ಅಂದರೆ ಪರೋಪಜೀವಿಗಳಿಂದ ಬರ್ತಕ್ಕಂಥ ಪ್ರಾಣಿಜನ್ಯ ಕಾಯಿಲೆಗಳು, ಅದರಲ್ಲಿ ಮಲೇರಿಯಾ ಮತ್ತು ಈ ಒಂದು ಚರ್ಮದ ಕಾಯಿಲೆಗಳು ಸಹ, ಯಾಕೆಂದರೆ ನಾವು ಸ್ಕೇಬಿಸ್ ಅಂತ ಏನು ಕರಿತೀವಿ ಅದು ಸಹ ಈಗ ಸಾಕು ಪ್ರಾಣಿಗಳಲ್ಲೇನಾರ ಇದ್ದು ಅವುಗಳನ್ನ ಸರಿಯಾಗಿ ಅದನ್ನು ಮುಟ್ಟಿದ ನಂತರ ನಾವು ಕೈ ತೊಳಿಲಿಲ್ಲ, ಸ್ವಲ್ಪ ಸ್ಯಾನಿಟೈಸೇಷನ್ ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಮನುಷ್ಯನಿಗೆ ಹತ್ತಕ್ಕಂಥ ಒಂದು ಸಂದರ್ಭಗಳಿರ್ತದೆ, ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಮತ್ತು ಫಂಗಸ್, ಶಿಲೀಂಧ್ರಗಳಿಂದ ಬರ್ತಕ್ಕಂಥ ಕಾಯಿಲೆಗಳಿರ್ಬೋದು, ಅದರಲ್ಲಿ ಮೈನಾಗಿ ರಿಂಗ್ ವರ್ಮ್ ಕೆಲವೊಂದ್ಸತ ರೌಂಡ್ ರೌಂಡ್ ಸ್ಪಾಟ್ಸ್ ಬರ್ತದೆ ಮನುಷ್ಯರಲ್ಲಿ. ಯಾವಾಗ ಈ ಸಾಕು ಪ್ರಾಣಿಗಳಿಗಾಗ್ಬೋದು ಅಥವಾ ಈ ದನ ಎಮ್ಮೆ ಮತ್ತು ಕುರಿ ಆಡುಗಳಿಗಿರ್ಬೋದು ಈ ರಿಂಗ್ ವರ್ಮ್ ಇನ್ಫೆಸ್ಟೇಷನ್ ಇರಬೇಕಾದ್ರೆ ಅನ್ಪ್ರೊಟೆಕ್ಟೆಡ್, ನಾವು ಗ್ಲೌಸ್ ಹಾಕಳದೆ ಏನಾದರೂ ಮುಟ್ಟಿದರೆ ಹ್ಯಾಂಡಲ್ ಮಾಡಿದಾಗ ಏನಾಗ್ತದೆ ಅದು ನಮಗೆ ಹತ್ಕೊಂಡು ಅನ್ಪ್ರೊಟೆಕ್ಟೆಡ್ ಸ್ಕಿನ್ ಇರಬೇಕಾದ್ರೆ ನಮಗೆ ರಿಂಗ್ ವರ್ಮ್ ಇನ್ಫೆಸ್ಟೇಷನ್ ಬರ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಮತ್ತು ಕೊನೆಯದಾಗಿ ಪ್ರಯಾನ್ಸ್ ಅಂತ ಕರಿತೀವಿ, ಅವು ವೈರಸ್ಗಳಲ್ಲ, ವೈರಲ್ ಪ್ರೋಟೀನ್ಸ್ ಅಂತೇಳಿ ಕರಿತೀವಿ. ಇವುಗಳಿಂದನೂ ಸಹ ಈ ಒಂದು ಪ್ರಾಣಿಜನ್ಯ ಕಾಯಿಲೆ ಆಗ್ಬೋದು. ಅದರಲ್ಲಿ ಒಂದೇ ಒಂದು ಮಾತ್ರ ರಿಪೋರ್ಟ್ ಆಗಿದೆ, ಮ್ಯಾಡ್ ಕೌ ಡಿಸೀಸ್ ಅಂತ ಕರಿತೀವಿ. ಸೊ ಅಥವಾ ಬೊವೈನ್ ಸ್ಪಾಂಜಿಫಾರ್ಮ್ ಎನ್ಸೆಫಲೋಪತಿ ಅಂತೇಳಿ ಕರೀತಾರೆ ಈ ಒಂದು ಪ್ರಯಾನ್ ಕಾಯಿಲೆಗೆ. ಸೊ ಇದು ಸಹ ವರದಿಯಾಗಿದೆ ಮನುಷ್ಯನಲ್ಲಿ. ಅಕಸ್ಮಾತ್ ಏನಾದರೂ ಅನ್ಪ್ರೊಸೆಸ್ಡ್ ಆಗಿ ಮೀಟನ್ನು ತಿಂದರೆ ಅಥವಾ ಇದನ್ನು ಮಾಡಿದಾಗ ಇದು ಕ್ರೇಜ್ಸೆಪ್ ಜಾಕೋಬ್ ಸಿಂಡ್ರೋಮ್ ಅಂತೇಳಿ ಕರೀತಾರೆ. ಈ ಒಂದು ಕಾಯಿಲೆ ಮನುಷ್ಯನಿಗೆ ಬರ್ತದೆ. ಇದು ಐದನೇ ವಿಧ ಅಂದರೆ ಪ್ರಯಾನ್ಸಿಂದ ಅಥವಾ ವೈರಲ್ ಪ್ರೋಟೀನ್ಸ್ ಅಂತ ಏನು ಕರಿತೀವಿ ಅದರಿಂದ ಆಗ್ತಕ್ಕಂಥ ಒಂದು ಕಾಯಿಲೆ. ಐದು ರೀತಿಯ ಕಾಯಿಲೆಗಳನ್ನು ನಾವು ಈ ಪ್ರಾಣಿಜನ್ಯ ಕಾಯಿಲೆಗಳು ಅಂತ ನಾವು ಗುರುತಿಸಬಹುದು. ಈಗ ಸುಮಾರು ಝೂನೋಟಿಕ್ ಕಾಯಿಲೆಗಳ ಪಟ್ಟಿ ನೋಡಿದ್ರೆ ಸಾಕಷ್ಟು ದೊಡ್ಡದಾಗೇ ಇದೆ. 150 ಕಾಯಿಲೆಗಳು ಈಗಾಗಲೇ ವಿಶ್ವದಾದ್ಯಂತ ವರದಿಯಾಗಿವೆ. ಆಮೇಲೆ ಈ ಪ್ರಾಣಿ ವರ್ಗ ಹಾಗೆಯೇ ಈ ಪಕ್ಷಿ ಅಂದರೆ ಕೋಳಿ ಈ ರೀತಿಯ ಪಕ್ಷಿಗಳಲ್ಲಿ ಇಲಿ ಕೀಟಗಳು ಹಾಗೆಯೇ ಸಾಕು ಪ್ರಾಣಿಗಳು ಕಾಡು ಪ್ರಾಣಿಗಳು ಇವುಗಳ ಒಂದು ಸಂಪರ್ಕದಲ್ಲಿ ಇದ್ದವ್ರಿಗೂ ಸಹ ಈ ರೀತಿಯ ತೊಂದರೆಗಳಾಗಿರೋದು ಗಮನಕ್ಕೆ ಬಂದಿದೆ. ಹೇಳಿ ಮಲ್ಲಿಕಾರ್ಜುನ ಸ್ವಾಮಿಯವರೇ, ಈಗ ಪಶುಪಾಲಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ನೀವು ತಾವು ಈಗಾಗಲೇ ತಿಳಿಸಿದಂತೆ ಪ್ರಪಂಚಾದ್ಯಂತ 150-200 ಪ್ರಾಣಿಜನ್ಯ ರೋಗಗಳು ವರದಿಯಾಗಿದೆ. ಆ ವರ್ಡಲ್ಲೇ ಇದೆ ಪ್ರಾಣಿಜನ್ಯ. ಪ್ರಾಣಿಜನ್ಯ ಅಂತಂದರೆ ಆ ಒಂದು ರೋಗದ ಮೂಲ ಪ್ರಾಣಿಗಳಾಗಿರುತ್ತೆ. ಸೊ ಯಾವಾಗ ಮನುಷ್ಯ ಅವುಗಳ ಒಂದು ಸಂಪರ್ಕಕ್ಕೆ ಬರ್ತಾನೆ, ಯಾವ ಇನ್ಫೆಕ್ಟೆಡ್ ಅನಿಮಲ್ಸ್ ಅಂತ ಏನು ಹೇಳ್ತೀವಿ ಅಥವಾ ಕಾಡು ಮೃಗಗಳಾಗಿರ್ಬೋದು, ವನ್ಯಜೀವಿಗಳಾಗ್ಬೋದು ಅಥವಾ ಪಕ್ಷಿಗಳಾಗ್ಬೋದು, ಇವು ರೋಗಗ್ರಸ್ತ ಪ್ರಾಣಿಗಳಾಗ್ಬೋದು ಪಕ್ಷಿಗಳ ಸಂಪರ್ಕಕ್ಕೆ ಅಥವಾ ಅವುಗಳಿಂದ ಬರ್ತಕ್ಕಂಥ ಸೆಕ್ರೆಷನ್ಸ್ ಆಗ್ಬೋದು, ಫೀಕಲ್ ಮ್ಯಾಟರ್ ಆಗಿರ್ಬೋದು ಅಥವಾ ಒಂದು ಯೂಟ್ರೈನ್ ಡಿಸ್ಚಾರ್ಜ್ ಆಗಿರ್ಬೋದು, ಈ ಥರದ ಒಂದು ಇನ್ಫೆಕ್ಟೆಡ್ ಮೆಟೀರಿಯಲ್ ಅಂತ ಏನು ಹೇಳ್ತೀವಿ ಅವುಗಳ ಸಂಪರ್ಕಕ್ಕೆ ಮನುಷ್ಯ ಬಂದಾಗ ಪ್ರಾಣಿಜನ್ಯ ರೋಗಗಳು ಮನುಷ್ಯನಿಗೆ ಬರ್ತವೆ. ನಾನು ಈಗಾಗಲೇ ತಿಳಿಸ್ದಂಗೆ ಡೈರೆಕ್ಟ್ ಕಾಂಟ್ಯಾಕ್ಟಿಂದ ಬರ್ಬೋದು ಅಥವಾ ಇಂಡೈರೆಕ್ಟ್ ಆಗಿ ಅಂತಂದರೆ ನಾನು ಹೇಳ್ದಂಗೆ ಕಲುಷಿತ ನೀರು ಆಹಾರ. ಈಗ ಮೀಟು, ಈಗ ಸುಮಾರು ಜನ ಮಾಂಸಾಹಾರಿಗಳಿದ್ದಾರೆ, ಮಾಂಸವನ್ನು ಸರಿಯಾಗಿ ಬೇಯಿಸದೆ ಅಥವಾ ಪ್ರೋಸೆಸ್ ಮಾಡದೆ ಅದನ್ನು ಉಪಯೋಗಿಸೋದ್ರಿಂದ ಕೆಲವೊಂದಷ್ಟು ಕಾಯಿಲೆಗಳು ಬರ್ತದೆ. ಅದು ಪ್ಯಾರಾಸಿಟಿಕ್ ಆಗ್ಬೋದು, ಐಡಾಟಿಟ್ ಸಿಸ್ಟ್ ಅಂತ ಕರಿತೀವಿ, ಅದು ಸಹ ಒಂದು ಪ್ಯಾರಾಸಿಟಿಕ್ ಕಾಯಿಲೆ. ಪ್ರೋಸೆಸ್ ಮಾಡಿರ್ತಕ್ಕಂಥ ಮೀಟನ್ನು ತಿಂದರೆ ಬರ್ತಕ್ಕಂಥದ್ದು. ಮತ್ತು ಆ್ಯಂಥ್ರಾಕ್ಸ್ ಕಾಯಿಲೆ ಎಷ್ಟೋ ಸತ ಏನಾಗ್ತದೆ ಈ ಕುರಿಗಾರರಲ್ಲಿ, ಈ ಆ್ಯಂಥ್ರಾಕ್ಸ್ ಅನ್ನೋದು ಒಂದು ಮೊದಲೇ ತಿಳಿಸ್ದಂಗೆ ಒಂದು ಮರಣಾಂತಿಕ ಕಾಯಿಲೆ, ಸಡನ್ನಾಗಿ ಡೆತ್ಸ್ ಆಗಿಬಿಡ್ತದೆ. ಅಯ್ಯೋ ಕುರಿ ತೀರೋಯ್ತಲ್ಲ ಏನು ಮಾಡೋದು, ಇವತ್ತು ಮನೇಲಿ ಒಂದು ಹಬ್ಬ ಮಾಡೋಣ, ಒಂದು ಮಾಂಸದೂಟ ಮಾಡೋಣ ಅಂತ ಅಂದ್ಬಿಟ್ಟು ಅವರ ಅರಿವಿಗೆ ಬರದಂಗೆ ಅದನ್ನು ಕಟ್ ಮಾಡಿ ಉಪಯೋಗಿಸಿದಂಥ ಸಂದರ್ಭದಲ್ಲಿ, ಸರಿಯಾಗಿ ಬೇಯಿಸದೆ ಉಪಯೋಗಿಸಿದಂಥ ಸಂದರ್ಭದಲ್ಲಿ ಆ ಒಂದು ತಿಂದಂಥ ಜನಗಳಲ್ಲಿ ಆ್ಯಂಥ್ರಾಕ್ಸ್ ಕಾಯಿಲೆ ಬಂದಿರತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಮತ್ತು ಈ ಪ್ರಾಣಿಜನ್ಯ ಕಾಯಿಲೆಗಳು ತುಂಬ ಪ್ರಾಮುಖ್ಯತೆ ಏನಕ್ಕಪ್ಪ ಪಡೀತಾ ಇದೆ ಅಂತಂದರೆ, ಈಗ ಪ್ರಸ್ತುತ ಇರತಕ್ಕಂಥ ಕಾಯಿಲೆಗಳಲ್ಲಿ 60% ಪ್ರಾಣಿಜನ್ಯ ರೋಗಗಳೇ ಆಗಿದೆ. ಮತ್ತು ಈಗ ಹೊಸದಾಗಿ ಹೊರಹೊಮ್ಮತಿರ್ತಕ್ಕಂಥ ಕಾಯಿಲೆ, ಅದು COVID-19 ಆಗ್ಬೋದು, ಮತ್ತು ಇನ್ನೊಂದಷ್ಟು ಹೊರಹೊಮ್ಮತಕ್ಕಂಥ 75% ಕಾಯಿಲೆಗಳು ಪ್ರಾಣಿಜನ್ಯವಾಗಿದೆ. ಹಂಗಾಗಿ ಈ ಒಂದು ಪ್ರಾಣಿಜನ್ಯ ರೋಗ ದಿನಾಚರಣೆ ಮಹತ್ವ ಪಡ್ಕೊಂಡಿದೆ. ಸೊ ಇವುಗಳ ಅರಿವನ್ನು ಜನಸಾಮಾನ್ಯರಲ್ಲಿ ಮೂಡಿಸೋದು ತುಂಬ ಮುಖ್ಯ. ಎಷ್ಟೋ ಸಲ ಈ ಒಂದು ಅರಿವು ಇಲ್ಲೇ ಸಾವುಗಳಾಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಸೊ ನನ್ನ ಒಂದು ವೃತ್ತಿ ಜೀವನದಲ್ಲಿ ಆದಂಥ ಒಂದು ಅನುಭವವನ್ನು ಇಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈಗ ಒಂದು 6 ವರ್ಷದಿಂದ ಒಬ್ಬ ನನಗೆ ತುಂಬ ಕ್ಲೋಸ್ ಆದಂಥ ಒಬ್ಬ ರೈತರು ತುಂಬ ಭಯಭೀತರಾಗಿ ನನ್ನ ಹತ್ರ ಬಂದರು. ಸ್ವಾಮಿ, ಯಾಕೋ ನಿನ್ನೆಯಿಂದ ನಮ್ಮ ಹಸು ತುಂಬ ಒಂಥರ ವಿಚಿತ್ರವಾಗಿ ಆಡ್ತಾ ಇದೆ, ತುಂಬ ಅರಿಸ್ತಾ ಇದೆ, ಜೋಲ್ಸ ಅರಿಸ್ತಾ ಇದೆ, ಏನಂದ್ರೆ ಏನೂ ತಿನ್ನಲ್ಲ, ನಾವು ಅಷ್ಟೊಂದು ಪ್ರೀತಿಯಾಗಿ ಸಾಕಿದ್ವಿ, 18-20 ಲೀಟ್ರ್ ಹಾಲು ಕರಿತಾ ಇತ್ತು, ಇವಾಗ ನೋಡಿದರೆ ಏನೂ ತಿಂತಾ ಇಲ್ಲ, ಜೊಲ್ಲು ಅರಿಸುತ್ತೆ, ಸುಮ್ಮನೆ ವಿಚಿತ್ರವಾಗಿ ಅರಿಸುತ್ತೆ, ರಾತ್ರಿ ಎಲ್ಲ ನಮಗೆ ನಿದ್ದೆ ಕೊಟ್ಟಿಲ್ಲ, ಬಂದು ನೋಡಿ ಅಂತ ಅಂದ್ಬಿಟ್ಟು ಅಂದರು. ನನಗೆ ಅವರು ಹೇಳಿದಾಗ ಅನ್ನಿಸ್ತು ಬಹುಶಃ ಇದಕ್ಕೆ ಒಂದು ಹುಚ್ಚಿನಾಯಿ ರೋಗ ಆಗಿರ್ಬೋದಾ, ಹೋಗಿ ನೋಡೋಣ ಅಂತಂದ್ಬಿಟ್ಟು ಹೋಗಿ ನೋಡಿದೆ. ಆಮೇಲೆ ನಾವು ಯೂಶ್ವಲಿ ಯಾವುದೇ ಒಂದು ಕೇಸನ್ನು ಅನಲೈಸ್ ಮಾಡಬೇಕಾದ್ರೆ, ಯಾಕೆಂದರೆ ನಮ್ಮ ಪ್ರಾಣಿಗಳು ನಮ್ಮ ಪೇಷಂಟ್ಸ್ ಅಂತ ನಾವೇನು ಹೇಳ್ತೀವಿ, ಅವು ಮಾತಾಡಲ್ಲ. ಸೊ ಓನರ್ಸಿಂದ ನಾವು ಕೆಲವೊಂದು ಹಿಸ್ಟ್ರಿ ಕಲೆಕ್ಟ್ ಮಾಡಬೇಕಾಗತ್ತೆ, ಅದರ ಒಂದು ಹಿನ್ನೆಲೆ ಏನು, ಏನಕ್ಕೆ ಹಿಂಗಾಯಿತು ಅನ್ನೋದ್ರ ಬಗ್ಗೆ ವಿವರವಾಗಿ ಕೇಳಬೇಕಾದ್ರೆ ನಾನು ಕೇಳಿದ ಮೊದಲನೇ ಪ್ರಶ್ನೆ, ಏನಾದರೂ ಈ ಪ್ರಾಣಿಗೆ ಈ ಹಸುಗೆ ನಾಯಿ ಕಚ್ಚಿತ್ತಾ? ಅವ್ರು ಹೇಳಿದರು, ಹೌದು ಸ್ವಾಮಿ, ಒಂದು 18 ದಿವಸದಿಂದ ದನ ಹೊಡ್ಕೊಂಬರ್ತಿದ್ವಿ, ಕಬ್ಬೆಲ್ಲ ಕಟಾವ್ ಮಾಡ್ಬೇಕಾದ್ರೆ ನಮ್ಮ ಹುಡುಗನ ಹತ್ರ ದನ ಕಟಾಕ್ಬಿಟ್ಟು ಬಂದು ಕಳಿಸಿದ್ದೆ. ಬರ್ಬೇಕಾದ್ರೆ ಬೈಸಿಕಲ್ನೆಲ್ಲ ನೋಡ್ಕೊಂಬರ್ಬೇಕಾದ್ರೆ ಯಾವುದೋ ಬಂದು ನಾಯಿ ಕಚ್ಚಿತು, ನಾನು ಸೈಕಲಿಂದ ಬಿದ್ದೆ, ಬಿಟ್ಬಿಟ್ಟೆ, ನನಗೆ ಇಟ್ಕೊಳಕ್ಕಾಗಲಿಲ್ಲ, ಕಚ್ಚಿಬಿಟ್ಟು ಓಡೋಗ್ಬಿಡ್ತು ನಾಯಿ ಅಂತ ಹೇಳ್ದೆ. ಅದಾದಮೇಲೆ ನೀವೇನಾದ್ರು ಚಿಕಿತ್ಸೆ ಮಾಡಿಸಿದ್ರೆ ಅಂತ ಕೇಳಿದೆ. ಅದಕ್ಕೆ ಅವರೇನಂತಂದರು, ಇಲ್ಲ ಸ್ವಾಮಿ ನನಗೆ ಗೊತ್ತಿರಲಿಲ್ಲ, ನಾನು ನಮ್ಮ ಕಬ್ಬು ಕಟಾವು ಮಾಡ್ತಿರಲ್ಲ ಅವ್ರ ಹತ್ರ ಕೇಳಿದೆ, ಏನಪ್ಪ ನಮ್ಮದು ಹಸುಗೆ ನಾಯಿ ಕಚ್ಚಿದೆ ನಾನು ಏನು ಮಾಡಬೇಕು ಅಂತ ಕೇಳಿದೆ. ಈ ಬಿಡಿ ಸ್ವಾಮಿ ನಾಯಿ ಕಚ್ಚೋದಕ್ಕೆ ಅದಕ್ಕೆ ತಲೆ ಕೆಡಿಸ್ಕೊತೀರ, ಅದೇನಾಗಲ್ಲ ಬಿಡಿ ಅಂದರು. ನಾನು ಸುಮ್ಮನೆ ಬಿಟ್ಟೆ, ನಾನೇನು ಸಹ ಅದಕ್ಕೆ ಚಿಕಿತ್ಸೆ ಮಾಡಿಸ್ತಿಲ್ಲ ಸ್ವಾಮಿ ಅಂತಂದರು. ಅವಾಗ ಅವ್ರಿಗೆ ಅರಿವಿಲ್ಲ, ರೈತಾಪಿ ವರ್ಗಕ್ಕೆ ಇದ್ರ ಬಗ್ಗೆ ಅರಿವಿಲ್ಲ. ಅರಿವಿದ್ದಿದ್ರೆ ಬಹುಶಃ ಅದಕ್ಕೆ ಅವರು ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ಮಾಡಿಸ್ತಾ ಇದ್ರು, ಒಂದು ಅಮೂಲ್ಯ ಹಸುವಿನ ಪ್ರಾಣ ಉಳಿತಾ ಇತ್ತು. ಆಮೇಲೆ ನಾನು ಹೇಳಿದೆ, ನೋಡಿ ಇದಕ್ಕೆ ಹುಚ್ಚುನಾಯಿ ರೋಗ ತಗಲಿದೆ, ಇದು ಯಾವುದೇ ಕಾರಣಕ್ಕೂ ಉಳಿಯಲ್ಲ, ಇನ್ನು 24ನೇ 48 ಗಂಟೆ ಒಳಗಡೆ ಇದೆ ಸತ್ತೋಗ್ತದೆ ಅಂತನ್ಬಿಟ್ಟು. ಆಮೇಲೆ ನಾನು ಇಂಟ್ರಾಗೇಟ್ ಮಾಡಿದಾಗ ಪಾಪ ಅವರ ಹೆಂಗಸರು ತುಂಬ ಪ್ರೀತಿಯಿಂದ ಸಾಕಿದ್ದಲ್ವ, ಏನೋ ತಿಂತಾ ಇಲ್ಲ ಅಂದ್ರೆ ಒಳಗಡೆ ಬಾಯಿ ಒಳಗಡೆ ಕೈ ಹಾಕಿ ಅದಕ್ಕೆಲ್ಲ ತಿನ್ನಿಸೋದು ಏನಾದ್ರೂ ಕುಡಿಸೋದು ಇದೆಲ್ಲ ಮಾಡಿ ಅದಕ್ಕೆ ಸಲೈವ ಅಂದರೆ ನಾವು ಜೊಲ್ಲು ರಸ ಅಂತ ಏನು ಹೇಳ್ತೀವಿ ಅದಕ್ಕೆ ಕೈಗೆಲ್ಲ ಕಾಂಟ್ಯಾಕ್ಟ್ ಬಂದುಬಿಟ್ಟಿತ್ತು, ಮತ್ತು ಅದರ ಹಾಲನ್ನು ಸಹ ಉಪಯೋಗಿಸ್ಬಿಟ್ಟಿದ್ರು. ಸೊ ಈ ಒಂದು ರೇಬೀಸ್ ಕಾಯಿಲೆಯಲ್ಲಿ ಹಾಲಲ್ಲೂ ಸಹ ಇದು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹೋಲ್ ಫ್ಯಾಮಿಲಿ ತುಂಬ ಭಯಭೀತರಾಗ್ಬಿಟ್ರು, ಏನಪ್ಪ ಮಾಡೋದು ಹಿಂಗೆ ಆಗ್ಬಿಡ್ತಲ್ಲ ಅಂತನ್ಬಿಟ್ಟು. ಆಮೇಲೆ ಅವರಿಗೆ ಏನು ಮಾಡಲಿಕ್ಕಾಗಲ್ಲ, ನೀವು ವ್ಯಾಕ್ಸಿನೇಷನ್ಸ್ ತೊಗೊಂಬಿಡಿ ಅಂತನ್ಬಿಟ್ಟು ಅವರಿಗೆ ನಾಲ್ಕು ಇಬ್ಬರು ಮಕ್ಕಳು ಗಂಡ ಹೆಂಡತಿ ಇಬ್ಬರು ನಾಲ್ಕು ಮಂದಿಗೂ ಸಹ ನಾವು ಸಜೆಸ್ಟ್ ಮಾಡಿ ಅವರಿಗೆ ಲಸಿಕೆಯನ್ನು ಹಾಕ್ಸಿಸಿ ಅವರು ಪ್ರಾಣಾಪಾಯದಿಂದ ಪಾರಾದರು. ಆದರೆ ದುರದೃಷ್ಟ ಏನಪ್ಪ ಅಂತಂದರೆ ಅವರ ಅರಿವಿನ ಕೊರತೆಯಿಂದಾಗಿ ಆ ಒಂದು ಅಮೂಲ್ಯ ಹಸು ತುಂಬ ಪ್ರೀತಿಯಾಗಿ ಸಾಕಿದ್ರು, ಅದೇ ಮೊದಲನೇ ಕರು 15-16 ಲೀಟ್ರ್ ಹಾಲು ಕರಿತಿದ್ದಂಥ ಒಂದು ಹಸು ಮೃತಪಡ್ತು, ಏನೂ ಮಾಡಲಿಕ್ಕಾಗಲಿಲ್ಲ. ಸೊ ಅದನ್ನು ಕೊನೆಯದಾಗಿ ನಾನು ಹೇಳ್ತೀನಿ, ಕೆಲವೊಂದು ಮುಖ್ಯವಾದ 4 ಪ್ರಾಣಿಜನ್ಯ ರೋಗಗಳ ಬಗ್ಗೆ ಈ ಒಂದು ಪ್ರಸಾರದಲ್ಲಿ ನಾನು ಹೇಳಬೇಕಂತ ಇಷ್ಟಪಟ್ಟಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ನೋಡಿ, ಈ ಥರ ಆದಂಥ ಒಂದು ನಿದರ್ಶನಗಳಿದೆ, ನನಗೆ ತುಂಬ ಬೇಸರ ಆಯಿತು. ಸೊ ಈ ಒಂದು ಪ್ರಾಣಿಜನ್ಯ ರೋಗದ ಅರಿವು ಮೂಡಿಸೋದು ತುಂಬ ಮುಖ್ಯ ಅಂತ ನಾನು ಭಾವಿಸಿದ್ದೀನಿ. ಮುಖ್ಯವಾಗಿ ನಮ್ಮಲ್ಲಿ ಕಾಣ್ತಕ್ಕಂಥ 4 ಪ್ರಾಣಿಜನ್ಯ ರೋಗಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಒಂದರ ವಿಚಾರವಾಗಿ ನಾನು ಹೇಳಿದೆ, ಅದು ರೇಬಿಸ್ ಹುಚ್ಚುನಾಯಿ ರೋಗದ ಬಗ್ಗೆ. ಇದು ಅತಿ ಮುಖ್ಯವಾದ ಪ್ರಾಣಿಜನ್ಯ ಕಾಯಿಲೆ, ಇದು ಮುಖ್ಯವಾಗಿ ನಾಯಿಗಳ ಕಡಿತದಿಂದ ಉಂಟಾಗ್ತಕ್ಕಂಥ ಕಾಯಿಲೆ. ಅದು ಫಾರಮ್ ಅನಿಮಲ್ಸ್ ಅಂದರೆ ಹಸು ಕುರಿ ಆಡು ಯಾವುದಕ್ಕಾದರೂ ಬರ್ಬೋದು, ಅಥವಾ ಮನುಷ್ಯನಿಗೆ ಕಚ್ಚಿದ್ರೂ ಬರ್ಬೋದು. ಇದರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಅವು ಹುಚ್ಚಿ ಹಿಡ್ದಿರ್ತಕ್ಕಂಥ ನಾಯಿ ಅದರ ಹ್ಯಾಬಿಟ್ ಏನಂತಂದರೆ ಮೂವ್ಮೆಂಟ್ ಆಗ್ತಕ್ಕಂಥ ಎಲ್ಲ ಆಬ್ಜೆಕ್ಟ್ಸನ್ನು ಕಚ್ಚುತ್ತದೆ. ಅದು ಮನುಷ್ಯ ಆಗ್ಬೋದು, ಅದು ಕುರಿ ಆಗ್ಬೋದು, ಆಡಾಗ್ಬೋದು, ಏನಾರಾಗ್ಬೋದು. ಎಷ್ಟೋ ಸಲ ಈ ರೈತರ ಒಂದು ಗಮನಕ್ಕೇ ಬಂದಿರಲ್ಲ, ಸ್ವಾಮಿ ನಾವು ಮೇಯ್ಸಕ್ಕೆ ಬಿಟ್ಟಿದ್ವಿ ಅಲ್ಲಿ ಆಗೋಯ್ತು ಈ ಥರ ಎಲ್ಲ ಹೇಳ್ತಾರೆ. ಸೊ ಸೀರಿಯಸ್ ಆಗಿ ಆ ಒಂದು ಎಷ್ಟೋ ಸಲ ನಾನು ನನ್ನ ಒಂದು ವೃತ್ತಿ ಜೀವನದಲ್ಲಿ ನೋಡಿದ್ದೇನೆ, ಒಂದು ಬೀದಿನಲ್ಲಿ ಹೊರಗಡೆ ಕಟ್ಟಾಕಿರ್ತಕ್ಕಂಥ ಎಲ್ಲ ರಾಸುಗಳನ್ನು ಕಚ್ಚಿರ್ತಕ್ಕಂಥ ನಿದರ್ಶನವನ್ನು ಸಹ ನೋಡಿದ್ದೇನೆ. ನಾನು ಹೊರಳೆನಲ್ಲಿ ಕೆಲಸ ಮಾಡಬೇಕಾದ್ರೆ ಹಲ್ವಾರ ಅಂತ ಒಂದು ಗ್ರಾಮದಲ್ಲಿ ಉಪ್ಪಾ ಶೆಟ್ಟುಗಳ ಬೀದಿ ಅಂತಿದೆ, ಅಲ್ಲಿ ಹೊರಗಡೆ ಸುಮಾರು ಒಂದು 2 ಒಂದು 3 ಹಸು ಕಟ್ಟಿದ್ರು, ನೈಟ್ ಟೈಮ್ ಕಚ್ಚಿತ್ತಂತೆ. ಅದರಲ್ಲಿ 3 ಜನಕ್ಕೆ ಗೊತ್ತಿರಲಿಲ್ಲ, ಒಬ್ಬ ಮಾತ್ರ ಸ್ವಾಮಿ ನನಗೆ ಕಚ್ಚಿದ್ದು ನಾನು ನೋಡಿದೆ ನೈಟ್ ಟೈಮು ಅಂತಂದ್ಬಿಟ್ಟು ಕರ್ಕೊಂಬಂದು ನಮ್ಮ ಪಶು ಚಿಕಿತ್ಸಾಲಯಕ್ಕೆ ಬಂದರು. ಅದಕ್ಕೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ಮಾಡಿದಾಗ ಅದೊಂದು ಎಮ್ಮೆ ಕಡ್ಸ್ ಮಾತ್ರ ಉಳ್ಕೋತು, ಇನ್ನು ಉಳಿದ 4 ಗಮನಕ್ಕೆ ಬಾರದಂಥವು 4 ದನಗಳು ಸಹ ತೀರ್ಕೊಂಡ್ವು. ಯಾಕೆಂದರೆ ಅವ್ರ ಗಮನಕ್ಕೆ ಬಂದಿರಲಿಲ್ಲ, ಅವ್ರು ಹೇಳಲಿಲ್ಲ. ಅದಾದ ನಂತರ 2-3 ಬಿಟ್ಟು ಒಂದು, 6 ಬಿಟ್ಟು ಒಂದು. ಯಾಕೆಂದರೆ ಈ ನಾಯಿ ಹುಚ್ಚುನಾಯಿ ರೋಗದಲ್ಲಿ ಯಾವ ಜಾಗದಲ್ಲಿ ನಾಯಿ ಕಚ್ಚಿದೆ ಅದರ ಮೇಲೆ ಎಷ್ಟು ದಿವಸ ಆದ ನಂತರ ಅದು ರೋಗ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಡಿಪೆಂಡ್ ಆಗ್ತದೆ. ಈಗ ನಾನು ನನ್ನ ಹಿಂದಿನ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದೆ, ಅದು 18 ದಿವಸದಲ್ಲೇ ಬಂದಿತ್ತು ಅಂತ. ಯಾಕೆಂತಂದರೆ ಅದು ಮುಖದ ಭಾಗದಲ್ಲೇ ಕಚ್ಚಿತ್ತು, ಮಿದುಳಿಗೆ ಬ್ರೈನ್ಗೆ ಹತ್ತಿರವಾದಂಥ ಜಾಗದಲ್ಲಿ ಏನಾದ್ರು ಕಚ್ಚಿದರೆ ಆ ಹುಚ್ಚುನಾಯಿ ರೋಗ ಬೇಗ ಬಂದುಬಿಡುತ್ತೆ. ಕಾಲಲ್ಲೋ ಅಥವಾ ಬಾಲದಲ್ಲೋ ಕಚ್ಚಿತ್ತು ಅಂತಂದರೆ ಅಲ್ಲಿಂದ ಬ್ರೈನಿಗೆ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಒಂದು ದಿವಸಕ್ಕೆ 6 ಮಾತ್ರ ಈ ವೈರಾಣು ಮೂವ್ ಆಗೋಂಥದ್ದು. ಸೊ ಹಂಗಾಗಿ ದಿವಸಗಳು ಜಾಸ್ತಿ ಹಿಡಿತವೆ. ಸೊ ಯಾವ ಭಾಗದಲ್ಲಿ ಕಚ್ಚಿದೆ ಅನ್ನುವುದರ ಮೇಲೆ ಎಷ್ಟು ದಿವಸ ತಗೊಳ್ಳುತ್ತೆ ಅದು ರೋಗ ಹತ್ತಲಿಕ್ಕೆ ಅನ್ನೋದು ಡಿಸೈಡ್ ಆಗ್ತದೆ. ಸೊ ಹಂಗಾಗಿ ಈ ಒಂದು ಕಾಯಿಲೆ ನಾಯಿ ಕಚ್ಚಿದ ನಂತರ ಅಥವಾ ಯಾವುದಾದ್ರು ಒಂದು ವೈಲ್ಡ್ ಅನಿಮಲ್ಸ್ ಕಚ್ಚಿದ ನಂತರ ಅದನ್ನು ಹಗುರವಾಗಿ ಪರಿಗಣಿಸಬಾರ್ದು. ಮುಖ್ಯವಾಗಿ ಗಾಯದ ಚಿಕಿತ್ಸೆ ಮತ್ತು ಲಸಿಕಾ ಚಿಕಿತ್ಸೆ ಎರಡನ್ನೂ ಸಹ ಮಾಡಬೇಕಾಗ್ತದೆ. ಈ ಗಾಯದ ಚಿಕಿತ್ಸೆಯಲ್ಲಿ ತುಂಬ ಸಿಂಪಲ್ಲು, ಇಮ್ಮಿಡಿಯೇಟಾಗಿ ಕಾರ್ಬಾಲಿಕ್ ಸೋಪ್ ಅಂತ ಹೇಳ್ತೀವಿ ನಾವು, ಅಂದರೆ ಲೈಫ್ ಬಾಯ್ ಸೋಪ್ ಎಲ್ಲ ಹಳ್ಳಿಗಳಲ್ಲೂ ಸಿಗುತ್ತೆ. ಲೈಫ್ ಬಾಯ್ ಸೋಪಲ್ಲಿ ರನ್ನಿಂಗ್ ಟ್ಯಾಪ್ ವಾಟ್ರಲ್ಲಿ ಹರಿತಾ ಇರ್ತಕ್ಕಂಥ ನಲ್ಲಿ ನೀರಿನಲ್ಲಿ ಹಿಡಿದು ಗಾಯವನ್ನು ಕ್ಲೀನಾಗಿ ತೊಳಿಬೇಕು. ಒಂದು 10-15 ನೀವು ಕ್ಲೀನಾಗಿ ತೊಳಿತು ಅಂತಂದರೆ 50% ಕೆಲಸ ಆದಂಗೆ, ವೈರಸ್ ಇರ್ತಕ್ಕಂಥದ್ದೆಲ್ಲ ವಾಶ್ ಔಟ್ ಆಗೋಗುತ್ತೆ. ಆಮೇಲೆ ಇದು ತುಂಬ ಫ್ರೆಜೈಲ್ ವೈರಸ್ ಅಂತ ಕರಿ, ತುಂಬ ಈ ವೈರಾಣು ತುಂಬ ಬೇಗ ಇನ್ಆಕ್ಟಿವ್ ಆಗಿಬಿಡುತ್ತದೆ. ಅಂದರೆ ಕಾರ್ಬಲಿಕ್ ಸೋಪ್ ಹಾಕಿದಾಗ ಅಥವಾ ಅದಾದ ನಂತರ ಟಿಂಕ್ಚರ್ ಎಡಿನ ಹಾಕ್ಲಿಕ್ಕೆ ಹೇಳ್ತೀವಿ. ಸೊ ಇದರಿಂದ ವೈರಸ್ಸು ನಿರ್ನಾಮ ಆಗ್ತದೆ. ಅದು ಗಾಯದಿಂದ ನರ್ವ್ಸ್ಗೆ, ನರ್ವ್ಸ್ ಅಂತಂದರೆ ಈ ನರಗಳು ಅಂತ ಏನು ಹೇಳ್ತೀವಿ, ಅದಕ್ಕೆ ಹತ್ತಕ್ಕಂಥ ಪ್ರಮಾಣ ತುಂಬ ಕಡಿಮೆ ಆಗ್ತದೆ. ಸೊ ಇದರಿಂದ ಅವು ಇನ್ಫೆಕ್ಷನ್ ಆಗೋಂಥ ರೇಟ್ಸ್ ತುಂಬ ಕಡಿಮೆ ಆಗ್ತದೆ. ಇದು ಪ್ರಥಮ ಚಿಕಿತ್ಸೆ ಅಥವಾ ವೂನ್ ಟ್ರೀಟ್ಮೆಂಟ್ ಅನ್ನಂತ ನಾವೇನು ಹೇಳ್ತೀವಿ, ಅದು ತುಂಬ ಮುಖ್ಯ. ಇದಾದ ನಂತರ ಲಸಿಕೆಯನ್ನು ಸೂಕ್ತ ಸಮಯದಲ್ಲಿ, ನಿಗದಿತ ಸಮಯದಲ್ಲಿ ಇಂಜೆಕ್ಷನ್ಸ್ನ ಹಾಕಿಸ್ಬೇಕು, ಲಸಿಕೆಯನ್ನು ಹಾಕಿಸ್ಕೋಬೇಕು. ಅದು ಕಚ್ಚಿದ ದಿನವನ್ನು ನಾವು ಸೊನ್ನೆ ದಿನ ಅಂತ ಕರಿತೀವಿ. ಅದಾದ ನಂತರ ಮೂರನೇ ದಿವಸ, ಏಳನೇ ದಿವಸ, ಹದಿನಾಲ್ಕನೇ ದಿವಸ, ಇಪ್ಪತ್ತೆಂಟನೇ ದಿವಸ, ಈ ರೀತಿ ನಾವು ಒಂದ್ಸಲ ಟ್ರೀಟ್ಮೆಂಟಿಗೆ ಬಂದಂಥ ಅದು ಜಾನುವಾರು ಆಗ್ಬೋದು ಅಥವಾ ಮನುಷ್ಯನಿಗಾಗ್ಬೋದು, ಅವ್ರು ಬರ್ಕೊಟ್ಟಿರ್ತಾರೆ, ಆ ಡೇಟ್ ವೈಸು ಕರೆಕ್ಟಾಗಿ ಲಸಿಕೆಯನ್ನು ಹಾಕ್ಸ್ಕೊಂಡಲ್ಲಿ ಈ ಮಾರಣಾಂತಿಕ ಕಾಯಿಲೆಯಿಂದ ಪಾರಾಗ್ಬೋದು. ಇದು 100% ಪ್ರಿವೆಂಟಬಲ್. ಮತ್ತು ದುರದೃಷ್ಟ ಅಂದರೆ ಒಂದು ಅಂಕಿಅಂಶದ ಪ್ರಕಾರ ಸುಮಾರು 50% ಈ ಒಂದು ಹುಚ್ಚುನಾಯಿ ಕಡಿತಕ್ಕೊಳಗಾದವರು ಮಕ್ಕಳೇ ಆಗಿದ್ದಾರೆ, 15 ವರ್ಷದ ಒಳಪಟ್ಟಂಥ ಮಕ್ಕಳಾಗಿದ್ದಾರೆ. ಇದು ತುಂಬ ಮಾರಣಾಂತಿಕ, ಯಾಕೆಂದರೆ 88% ಇದರಲ್ಲಿ ಸಾವಿಗೀಡಾಗಿ ಅಂತ ನಿದರ್ಶನಗಳನ್ನು ನಾವು ಓದಿದ್ದೇವೆ. ಸೊ ಹಂಗಾಗಿ ಇದ್ರ ಅರಿವು, ಇವುಗಳ ಬಗ್ಗೆ ಸೂಕ್ತ ಚಿಕಿತ್ಸೆ ಮತ್ತು ಲಸಿಕೆ ತುಂಬ ಮುಖ್ಯ. ಮತ್ತು ಈ ನಾಯಿ ಸಾಕೋ ಸಾಕುಪ್ರಾಣಿಗಳನ್ನ ಸಾಕೋರಿಗೆ ನಾನೊಂದು ಕಿವಿ ಮಾತು ಏನಪ್ಪ ಹೇಳ್ತೀನಿ ಅಂತಂದರೆ, ಪ್ರತಿ ವರ್ಷ ತಪ್ಪದೆ ನಿಮ್ಮ ಸಾಕುಪ್ರಾಣಿಗೆ, ಅದು ನಾಯಿ ಆಗ್ಬೋದು ಬೆಕ್ಕಾಗ್ಬೋದು, ಎಲ್ಲದಕ್ಕೂ ಸಹ ವ್ಯಾಕ್ಸಿನ್ ಹಾಕ್ಸಿ. ಹುಚ್ಚುನಾಯಿ ರೇಬಿಸ್ ವ್ಯಾಕ್ಸಿನ್ ಆ್ಯನ್ಯುವಲಿ ಪ್ರತಿ ವರ್ಷ ಒಂದು ಡೈರಿ ಮೇಂಟೈನ್ ಮಾಡಿಕೊಂಡು ಡೇಟ್ ಬರೆದಿಟ್ಟುಕೊಂಡು ಪ್ರತಿ ವರ್ಷ ದಯಮಾಡಿ ಲಸಿಕೆಯನ್ನು ಹಾಕ್ಸಿ. ಯಾವುದಾದ್ರೂ ಕಡಿತಕ್ಕೊಳಗಾದಂಥ ದನ ಕರುಗಳಿದ್ದರೆ ಅಥವಾ ನಾಯಿಗಳಿದ್ದರೆ, ಬೇರೆ ನಾಯಿ ಬಂದು ಕಚ್ಚಿದರೆ ದಯಮಾಡಿ ಲಘುವಾಗಿ ಪರಿಗಣಿಸಬೇಡಿ. ಹತ್ತಿರದ ಪಶುವೈದ್ಯ ಆಸ್ಪತ್ರೆಗೆ ಬಂದು ಇಮ್ಮಿಡಿಯೇಟಾಗಿ ಸೂಚ ಚಿಕಿತ್ಸೆ ಮಾಡಿಸಿ ಅಮೂಲ್ಯ ಪ್ರಾಣಗಳನ್ನ ಉಳಿಸ್ಬೇಕು ಅಂತೇಳಿ ಈ ಮೂಲಕ ರೈತಾಪಿ ವರ್ಗಕ್ಕೆ ನಾನು ಮನವಿ ಮಾಡ್ಕೊತೀನಿ. ಎರಡನೇ ಒಂದು ಕಾಯಿಲೆ ಹಕ್ಕಿ ಜ್ವರ. ಈ ಹಕ್ಕಿ ಜ್ವರ ರೀಸೆಂಟಾಗಿ ನಮ್ಮ ಮೈಸೂರು ಸುತ್ತಮುತ್ತ ಸಹ ನಾವು ವರದಿ ಮಾಡಿದ್ದೀವಿ. ಏನಪ್ಪ ಅಂತಂದರೆ, ಯಾವುದಾದ್ರು ಒಂದು ಗ್ರಾಮದಲ್ಲಾಗ್ಬೋದು, ಯಾವುದಾದ್ರು ಒಂದು ಪ್ರದೇಶದಲ್ಲಾಗ್ಬೋದು, ಸಡನ್ನಾಗಿ ಕೋಳಿಗಳು ಸಾಯ್ತಿದ್ರೆ ಅನುಮಾನಾಸ್ಪದವಾಗಿ 8, 10, 15 ಸಡನ್ನಾಗಿ ಜಾಸ್ತಿ ಪ್ರಮಾಣದಲ್ಲಿ ಯಾವುದೇ ಥರದ ಒಂದು ಸೂಚನೆಗಳಿಲ್ಲದೆ ಏನೋ ಸಡನ್ನಾಗಿ ತೀರ್ಕೊತಾ ಇದ್ದೇವೆ ಅಂದರೆ ದಯಮಾಡಿ ಹತ್ತಿರದ ಪಶುವೈದ್ಯ ಆಸ್ಪತ್ರೆಗೆ ನೀವು ವಿಚಾರ ತಿಳಿಸಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಇದು ಮಾಡಿ. ಯಾಕೆಂದರೆ ಅದು ಹಕ್ಕಿ ಜ್ವರ ಆಗಿರ್ಬೋದು, ಇದು ಸಹ ಒಂದು ಪ್ರಾಣಿಜನ್ಯ ರೋಗ, ಹಕ್ಕಿಗಳಿಂದ ಮನುಷ್ಯನಿಗೆ ಬರತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ H5N1 ವೈರಸ್ ಇದಕ್ಕೆ ಮೇಯ್ನ್ ಕಾರಣ ಆಗಿರ್ತಕ್ಕಂಥದ್ದು, ಅದು ವರದಿಯಾಗಿದೆ ಸಹ. ಸೊ ಇದನ್ನು ತಕ್ಷಣ ತಿಳಿಸ್ಬಿಟ್ಟು ಅದ್ರಗಳ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ತಗೊಳ್ಳುತ್ತೆ. ರೀಸೆಂಟಾಗಿ ಮೈಸೂರು ಸುತ್ತಮುತ್ತ ವರದಿಯಾದಾಗ ನಾವು ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕೋಳಿ ಫಾರಂಗಳಿರ್ತಕ್ಕಂಥ ಎಲ್ಲ ಕೋಳಿಗಳನ್ನೂ ಡಿಕ್ಯಾಪಿಟೇಟ್ ಮಾಡಿ ತುಂಬ ಆಳವಾದಂಥ ಒಂದು ಗುಂಡಿಗಳನ್ನ ತಗ್ಸಿದ್ರೆ ಒಳಗಡೆ ಹಾಕಿ ಸುಣ್ಣದಲ್ಲಿ ಅದನ್ನು ಮುಚ್ಚಾಕ್ಸಿ ಇದನ್ನು ಈ ಒಂದು ರೋಗ ನಿಯಂತ್ರಣ ಮಾಡಲಿಕ್ಕೆ ಜಿಲ್ಲಾಡಳಿತ ಕ್ರಮವಹಿಸಿತ್ತು. ಇದನ್ನು ಇಲ್ಲಿ ನಾನು ಈ ಒಂದು ಸಂದರ್ಭದಲ್ಲಿ ಸ್ಮರಿಸ್ತೀನಿ. ಸೊ ಅವುಗಳ ಕೋಳಿಗಳನ್ನು ಯಾವುದೇ ಕಾರಣಕ್ಕೂ ಸಹ ಉಳಿಸ್ಬಾರ್ದು. ಸುತ್ತಮುತ್ತ 10 ಕಿಲೋಮೀಟರ್ ರೇಡಿಯಸ್ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಎಲ್ಲ ಸಸೆಪ್ಟಬಲ್ ಕೋಳಿಗಳು ಅಂತ ಏನು ಹೇಳ್ತೀವಿ, ಪ್ರೌಟ್ರಿ ಅಂತ ಏನು ಕರಿತೀವಿ, ಅವನ್ನೆಲ್ಲನೂ ಸಹ ನಾವು ಡಿಕ್ಯಾಪಿಟೇಟ್ ಮಾಡಬೇಕಾಗ್ತದೆ. ಡಿಕ್ಯಾಪಿಟೇಟ್ ಮಾಡಿ ಅವುಗಳನ್ನ ಡಿಸ್ಪೋಸ್ ಮಾಡಬೇಕಾಗ್ತದೆ. ಈ ಒಂದು ಕ್ರಮವನ್ನು ನಾವು ಕೈಗೊಂಡಿದ್ದೀವಿ. ಮತ್ತು ಇನ್ನೊಂದು ಮುಖ್ಯವಾದ ಪಶುಪಾಲಕರಲ್ಲಿ ಮತ್ತು ಕುರಿಗಾಹಿಗಳಲ್ಲಿ ಪ್ರಾಣಿಜನ್ಯ ರೋಗ ಯಾವುದಪ್ಪ ಅಂತಂದರೆ ಬ್ರುಸೆಲೋಸಿಸ್. ಈ ಬ್ರುಸೆಲ್ಲಾ ರೋಗ ಮುಖ್ಯವಾಗಿ ಏನಕ್ಕಪ್ಪ ತುಂಬ ತೊಂದರೆ ಕೊಡ್ತದೆ ಅಂತಂದರೆ, ಯಾವ ರೀತಿ ಕಂಡು ಬರುತ್ತೆ ಅಂತಂದರೆ ಸಡನ್ನಾಗಿ ಅಬಾರ್ಷನ್ ಆಗಿಬಿಡೋದು. ಈ ಕಂದಾಕೋದು ಅಂತ ನಾವೇನು ಕರಿತೀವಿ, ಆ ಥರ ಕಂದಾಕ್ಬಿಡ್ತವೆ. ಕಂದಾಕ್ಬಿಟ್ಟು ಹಸು ಏನೋ ರಿಕವರ್ ಆಗ್ಬೋದು, ಆದರೆ ಸಮಸ್ಯೆ ಏನಪ್ಪ ಆಗ್ತದೆ ಅಂತಂದರೆ ಅದು ಒಂದು ಹಾರ್ಬರ್ ಮಾಡ್ತಾ ಇರ್ತದೆ, ಕಂಟಿನ್ಯೂಸ್ ಆಗಿ ಅದು ಬ್ಯಾಕ್ಟೀರಿಯನ್ನ ಶೆಡ್ ಮಾಡ್ತಾ ಇರ್ತದೆ. ಎಸ್ಪೆಷಲಿ ಕರು ಕಂದಾಕಿದ ನಂತರ ಅದರಿಂದ ಬರ್ತಕ್ಕಂಥ ಗರ್ಭಕೋಶದಿಂದ ಬರ್ತಕ್ಕಂಥ ಸೆಕ್ರಿಷನ್ಸ್ ಅಂತ ಏನು ಹೇಳ್ತೀವಿ, ಅದು ತುಂಬಾ ಇನ್ಫೆಕ್ಟಿವ್ ಆಗಿರುತ್ತೆ. ಕೆಲವೊಂದ್ಸತ ಈ ಒಂದು ಬ್ಯಾಕ್ಟೀರಿಯಾ ಈ ಅಡ್ಡರ್ ಅಂತ ಏನು ಕರಿತೀವಿ, ಏನು ಕೆಚ್ಚಲಲ್ಲೂ ಸಹ ಸೇರ್ಕೊಂಬಿಟ್ಟು ಹಾಲಲ್ಲಿ ಸಹ ಬರ್ಬೋದು. ಆದರೆ ಈಗ ಪ್ಯಾಶ್ಚರೈಸ್ ಮಾಡೋದ್ರಿಂದ, ಹಾಲನ್ನು ಪ್ಯಾಶ್ಚರೈಸ್ ಮಾಡೋದ್ರಿಂದ ಯಾವುದೇ ಥರದ ಒಂದು ಇದು ನಮ್ಮಲ್ಲಿ ಕಂಡುಬಂದಿಲ್ಲ. ಆದರೆ ಸಮಸ್ಯೆ ಏನಪ್ಪ ಅಂತಂದರೆ, ಹಳ್ಳಿಗಳಲ್ಲಿ ಕೆಲವರು ಹಾಲನ್ನು ಕಾಯಿಸ್ತೇನೆ ಸಹ ಎಪ್ಪಾಕಿ ಉಪಯೋಗಿಸ್ತಕ್ಕಂಥ ಒಂದು ನಿದರ್ಶನಗಳನ್ನ ನಾನು ಕೇಳಿದ್ದೀನಿ. ಸೊ ನಾನು ರೈತಾಪಿ ವರ್ಗದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಹಾಲನ್ನು ಎಪ್ಪಾಕೋದಕ್ಕಿಂತ ಮುಂಚೆ ಕಾಯಿಸಿ, ಚೆನ್ನಾಗಿ ಮರಳಿಸಿ ಕಾಯಿಸಿ ಉಪಯೋಗಿಸಿ. ಇದು ತುಂಬ ಉತ್ತಮವಾದ ವಿಧಾನ, ಇಲ್ಲಾಂದರೆ ಈ ಬ್ರುಸೆಲ್ಲಾ ಕಾಯಿಲೆ ಬರಬಹುದಾದಂಥ ಸಾಧ್ಯತೆಗಳಿರ್ತದೆ. ಇದಕ್ಕೆ ಚಿಕಿತ್ಸೆ ಏನಪ್ಪ ಅಂತಂದರೆ, ಮನುಷ್ಯನಲ್ಲಿ ಚಿಕಿತ್ಸೆ ಇದೆ, ಮಾಡಿಸ್ಕೊಂಡ್ರೆ ಖಂಡಿತ ಇದಾಗುತ್ತೆ. ಆದರೆ ದನಗಳನ್ನ ಆದಷ್ಟು ಕಲ್ಲು ಮಾಡೋದು ಒಳ್ಳೆಯದು. ಇವು ಯಾವುದೇ ಥರದ್ದು ಸಮಸ್ಯೆ ಬೇರೆ ದನಗಳಿಗೆ ಕೊಡೋದ್ರಿಂದ ಇವನ್ನ ಕಲ್ಲು ಮಾಡೋದೇ ಉತ್ತಮ. ಮತ್ತು ಯಾವ ಗುಂಪಿನಲ್ಲಿ ಯಾವ ಒಂದು ಹಸು ಆ ಗುಂಪಿನಲ್ಲಿದ್ದರೆ ಅಲ್ಲಿ ಹುಟ್ಟತಕ್ಕಂಥ ಎಲ್ಲ ಹೆಣ್ಣು ಕರುಗಳಿಗೆ ಆ 4 ತಿಂಗಳಿಂದ 8 ತಿಂಗಳ ಒಳಗಡೆ ಇವಕ್ಕೆ ಕಾಫುಡ್ ವ್ಯಾಕ್ಸಿನೇಷನ್ಸ್ ಅಂತೇಳಿ ಮಾಡ್ತೀವಿ. ಇದನ್ನು ತಪ್ಪದೇ ಲಸಿಕೆ ಹಾಕಿಸ್ತು ಅಂತಂದರೆ ಈ ಬ್ರುಸೆಲ್ಲಾ ಕಾಯಿಲೆನ ತಡೆಗಟ್ಟಬೋದು. ಈಗ ನಾವು ಇದನ್ನು ಪ್ರತಿ 6 ತಿಂಗಳಿಗೊಮ್ಮೆ ಈ ಬ್ರುಸೆಲ್ಲಾ ಲಸಿಕಾ ಕಾರ್ಯಕ್ರಮವನ್ನು ಸಹ ನಮ್ಮ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ, ಪ್ರತಿ ಸಲ ಮಾಡ್ತಾ ಇದ್ದೇವೆ. ರೈತಾಪಿ ವರ್ಗದವರು ದಯಮಾಡಿ ಇದರ ಪ್ರಯೋಜನ ಪಡ್ಕೊಂಡು ಎಲ್ಲ 4-8 ತಿಂಗಳು ಇರತಕ್ಕಂಥ ಕರುಗಳಿಗೆ, ಹೆಣ್ಣು ಕರುಗಳಿಗೆ ಈ ಲಸಿಕೆಯನ್ನು ಹಾಕ್ಸೋದ್ರಿಂದ ಈ ಬ್ರುಸೆಲ್ಲಾ ಕಾಯಿಲೆನ ತಡೆಗಟ್ಟಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ಕೋರ್ಕೊಳ್ತೀನಿ. ಮತ್ತು ಇನ್ನೊಂದು ಮುಖ್ಯವಾದ ಕಾಯಿಲೆ ಯಾವುದಪ್ಪ ಅಂತಂದರೆ ಆ್ಯಂಥ್ರಾಕ್ಸ್. ಇದು ಎಸ್ಪೆಷಲಿ ಈ ಒಂದು ಬ್ಯಾಕ್ಟೀರಿಯಲ್ ಕಾಯಿಲೆನಲ್ಲಿ ಎಷ್ಟೋ ಸತ ನಾನು ಮೊದಲೇ ತಿಳಿಸ್ದಂಗೆ ಸಮಯನೇ ಇರಲ್ಲ, ಸಡನ್ ಡೆತ್ಸ್ ಆಗಿಬಿಡುತ್ತೆ. ಮತ್ತು ಸೂಕ್ಷ್ಮವಾಗಿ ಗಮನಿಸಿದಾಗ ಅವುಗಳ ಒಂದು ನವರಂಧ್ರ ಅಂತ ಏನು ಹೇಳ್ತೀವಿ, ಬಾಯಿಂದಾಗ್ಬೋದು, ಮೂಗಿಂದಾಗ್ಬೋದು, ಅಥವಾ ಗುದದ್ವಾರದಿಂದ ಆಗ್ಬೋದು, ಅನ್ಕ್ಲಾಟೆಡ್ ಬ್ಲಡ್ ರಕ್ತಸ್ರಾವ ಆಗಿರುತ್ತದೆ. ಸೊ ಈ ರಕ್ತಸ್ರಾವದ ಆದಾಗ ಅಥವಾ ಈ ಥರ ಸಡನ್ ಡೆತ್ಸು, ಯಾವುದೇ ಥರ ಒಂದು ಚಿಹ್ನೆಗಳೇ ರೋಗ ಚಿಹ್ನೆಗಳಿಲ್ಲದೆ ಸಡನ್ನಾಗಿ ಏನಾರು ಡೆತ್ಸ್ ಆದಾಗ ಅದು ಅನಿಮಲ್ ಆಗ್ಬೋದು, ಕುರಿ ಆಗ್ಬೋದು, ಹಾಡಾಗ್ಬೋದು, ದಯಮಾಡಿ ಪಶು ಇದ್ರಿಗೆ ತಿಳಿಸಿ. ನಾವು ಫಸ್ಟ್ ಬಂದು ನೋಡ್ತಿದ್ದಂಗೆ ನಾವು ಸಸ್ಪೆಕ್ಟ್ ಮಾಡ್ತೇವೆ ಬಹುಶಃ ಇದಕ್ಕೆ ಆ್ಯಂಥ್ರಾಕ್ಸ್ ಆಗಿರ್ಬೋದು, ಹಂಗಾಗಿ ಈ ಥರ ಸಡನ್ನಾಗಿ ಡೆತ್ ಆಗಿದೆ. ಇವುಗಳಲ್ಲಿ ಪೋಸ್ಟ್ ಮಾರ್ಟಮ್ ಸಹ ಮಾಡಬಾರ್ದು, ಓಪನ್ ಮಾಡಬಾರ್ದು. ಯಾಕೆಂತಂದರೆ ಇದನ್ನು ಕಾಸಿಟಿವ್ ರೋಗಕಾರಕ ಅಂತ ಏನು ಕರಿತೀವಿ, ಈ ಬ್ಯಾಕ್ಟೀರಿಯಾ ಸ್ಪೋರ್ಸನ್ನು ಬೀಜದ ಥರ ಕನ್ವರ್ಟ್ ಆಗಿಬಿಡುತ್ತೆ ಓಪನ್ ಆಗಿ ಗಾಳಿಗೆ ಎಕ್ಸ್ಪೋಸ್ ಆದರೆ. ಆಕ್ಸಿಜನ್ ಅಂತ ಏನೇನು ಕರಿತೀವಿ, ಆಕ್ಸಿಜನ್ಗೆ ಎಕ್ಸ್ಪೋಸ್ ಆಯಿತು ಅಂತಂದರೆ ಅವು ಸ್ಪೋರ್ಸ್ ಆಗಿ ಕನ್ವರ್ಟ್ ಆಗ್ತವೆ, ಬೀಜಗಳು ಅಂತ ಏನು ಕರಿತೀವಿ, ಬೀಜಗಳ ಥರ ಕನ್ವರ್ಟ್ ಆಗಿಬಿಡ್ತವೆ. ಅವು ತುಂಬ ವರ್ಷ ಆ ಜಾಗದಲ್ಲಿ ಇರಲಿಕ್ಕೆ ಒಂದು ಕಾರಣ ಆಗಿಬಿಡ್ತದೆ. ಹಂಗಾಗಿ ಈ ಥರದ ಒಂದು ಸಸ್ಪೆಕ್ಟೆಡ್ ಕೇಸಸ್ಸಲ್ಲಿ ಆ್ಯಂಥ್ರಾಕ್ಸ್ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಟಮ್ ಮಾಡಬಾರ್ದು, ಇಲ್ಲ ಸುಟ್ಟಾಕಬೇಕು, ಇಲ್ಲ ತುಂಬ ಆಳ ಗುಂಡಿ ತೆಗೆದು ಸುಣ್ಣದ ಜೊತೆಗೆ ಮುಚ್ಚಾಕಬೇಕು. ಅಕಸ್ಮಾತ್ ಏನಾದ್ರೂ ಗೊತ್ತಿಲ್ಲದೆ ಕುರಿಗಾಯಿಗಳು ಬಿಡು ಇವತ್ತು ಸತ್ತೋಯ್ತು, ಇದು ಇಂಥಷ್ಟನ್ನು ಚೆನ್ನಾಗಿ ಸಾಕಿದ್ವಿ, ಈ ಕುರಿನ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಕುಯ್ಕೊಂಡು ಏನಾರ ತಿಂದರೆ, ಸರಿಯಾಗಿ ಪ್ರೋಸೆಸ್ ಮಾಡಿದೆ ತಿಂದರೆ ರೋಗ ಬರೋದು ಗ್ಯಾರಂಟಿ. ಮತ್ತು ಇದು ಸಹ ಮಾರಣಾಂತಿಕ ಕಾಯಿಲೆ, ಟ್ರೀಟ್ಮೆಂಟ್ ಏನಾರ ಮಾಡಲಿಲ್ಲ ಅಂದರೆ ಸಡನ್ ಡೆತ್ಸ್ ಆಗಿಬಿಡುತ್ತೆ. ಮತ್ತು ಏನಾದ್ರೂ ಈ ಉಣ್ಣೆ ಮತ್ತು ಈ ಹೇರ್ಸನ್ನು ಏನಾರು ಪ್ರೋಸೆಸ್ ಮಾಡಬೇಕಾದ್ರೆ ಏನಾದ್ರೂ ಈ ಒಂದು ಸ್ಪೋರ್ಸ್ ಅಂತ ಏನು ಅಂತ ಕರಿತೀವಿ, ಈ ಬೀಜಗಳು, ಈ ಬ್ಯಾಕ್ಟೀರಿಯಾದ ಬೀಜಗಳು ಸ್ಪೋರ್ಸ್ ಅಂತ ಏನು ಕರಿತೀವಿ, ಅವುಗಳು ನಮ್ಮ ಚರ್ಮಕ್ಕೆ ಕಾಂಟ್ಯಾಕ್ಟ್ ಆದಾಗ ಮಾಲಿಗ್ನೆಂಟ್ ಕಾರ್ಬಂಕಲ್ ಅಂತೇಳಿ ಒಂದು ಕ್ಯೂ ತುಂಬಿದಂಥ ಕಪ್ಪು ಬ್ಲಿಸ್ಟರ್ಸು ಆಗಿಬಿಡುತ್ತೆ. ಸೊ ಇದಕ್ಕೆ ಮಾಲಿಗ್ನೆಂಟ್ ಕಾರ್ಬಂಕಲ್ಸ್ ಅಂತೇಳಿ ಕರಿತೀವಿ. ಸೊ ಇದಕ್ಕೆ ವೂಲ್ಸ್ ಆರ್ಟಸ್ ಡಿಸೀಸ್ ಅಂತಲೂ ಕರೀತಾರೆ. ಯಾಕೆಂತಂದರೆ ಅದು ನಮ್ಮ ಸ್ಕಿನ್ಗೆ ಅನ್ಪ್ರೊಟೆಕ್ಟೆಡ್ ಸ್ಕಿನ್ ಕಾಂಟ್ಯಾಕ್ಟ್ ಬಂದಾಗ ಈ ಥರದ ಒಂದು ಕಾಯಿಲೆ ಬರ್ತದೆ. ಇದನ್ನು ಸಹ ನಾವು ಲಸಿಕಾ ಕಾರ್ಯಕ್ರಮದಿಂದ ತಡೆಗಟ್ಬೋದಾಗಿದೆ. ಗುಂಡ್ಲುಪೇಟೆ ಸುತ್ತಮುತ್ತ, ನಮ್ಮ ಜಿಲ್ಲೆಯ ಗುಂಡ್ಲುಪೇಟೆ ಸುತ್ತಮುತ್ತ ಈ ಒಂದು ರೋಗ ವರದಿಯಾಗಿತ್ತು. ಇವಕ್ಕೆ ಆ್ಯನ್ಯುವಲಿ ಪ್ರತಿ ವರ್ಷ ನಾವು ವ್ಯಾಕ್ಸಿನೇಷನ್ಸ್ ಮಾಡ್ತೀವಿ. ಸೊ ಯಾರು ಸಂಬಂಧಪಟ್ಟ ಏರಿಯಾ ರೈತಾಪಿ ವರ್ಗದವರು ಈ ಒಂದು ಆ್ಯಂಥ್ರಾಕ್ಸ್ ಕಾಯಿಲೆ ಏನಾದ್ರೂ ಆ ಏರಿಯಾದಲ್ಲಿ ಕಂಡು ಬಂದಿದ್ದರೆ ಎಲ್ಲ ನಮ್ಮ ಪಶುವೈದ್ಯರು ಮತ್ತು ಪಶುವೈದ್ಯ ಸಿಬ್ಬಂದಿ ವರ್ಗದವ್ರ ಜೊತೆಗೆ ಸಹಕರಿಸಿ ಪ್ರತಿ ವರ್ಷ ಈ ಒಂದು ಲಸಿಕಾ ಕಾರ್ಯಕ್ರಮದಲ್ಲಿ ಉತ್ಸುಕರಾಗಿ ಭಾಗವಹಿಸಿ ತಮ್ಮ ಎಲ್ಲ ಜಾನುವಾರುಗಳನ್ನು ಈ ಒಂದು ರೋಗದಿಂದ ಮುಕ್ತಗೊಳಿಸಲು ಕೈ ಜೋಡಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಮಲ್ಲಿಕಾರ್ಜುನ ಸ್ವಾಮಿಯವರೇ, ವಿಶ್ವ ಝೂನೋಸಿಸ್ ದಿನದ ಸಂದರ್ಭದಲ್ಲಿ ಪ್ರಾಣಿಜನ್ಯ ಕಾಯಿಲೆಗಳು ಏನೆಲ್ಲ ಇದೆ, ಅವುಗಳಿಂದ ನಾವು ಹೇಗೆ ಸುರಕ್ಷಿತವಾಗಿ ಉಳ್ಕೊಳ್ಬೇಕು, ಪ್ರಾಣಿಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು, ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಮುಖ್ಯವಾಗಿ ಪರಿಸರ ಮಾಲಿನ್ಯ, ಪರಿಸರ ನಾಶ, ಇವು ಸಹ ಈ ರೋಗಗಳ ಹರಡುವಿಕೆಗೆ ಕಾರಣ ಆಗುತ್ತೆ. ಆ ಒಂದು ಪರಿಸರವನ್ನು ನಾವು ಆದಷ್ಟು ಚೆನ್ನಾಗಿ ಇಟ್ಕೊಂಡ್ರೆ, ನೈರ್ಮಲ್ಯವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಖಂಡಿತ ನಾವು ಸುರಕ್ಷಿತವಾಗಿರ್ತೀವಿ, ಕುಟುಂಬನೂ ಸುರಕ್ಷಿತವಾಗಿರುತ್ತೆ, ಹಾಗೆಯೇ ಪ್ರಾಣಿಗಳು ಸುರಕ್ಷಿತವಾಗಿರುತ್ತವೆ. ಕಾಲಕಾಲಕ್ಕೆ ಯಾವ ರೀತಿಯ ಲಸಿಕೆಗಳನ್ನು ಕೊಟ್ಟರೆ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಈ ಬಗ್ಗೆನೂ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ಕಾರ್ಯಕ್ರಮ ಕೇಳ್ತಿರೋರಿಗೆ ಅನ್ನಿಸ್ತಾ ಇರುತ್ತೆ ನಾವು ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಯವ್ರ ಜೊತೆಗೆ ಮಾತಾಡಬೇಕಾಗಿತ್ತು, ನಮ್ಮದು ಕೆಲವು ಪ್ರಶ್ನೆಗಳಿತ್ತು ಅಂತ. ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿಬಿಡಿ. ನಿಮ್ಮದು 9-0-6-0-8-6-8-1-3-5 9-0-6-0-8-6-8-1-3-5 9-0-6-0-8-6-8-1-3-5 ವಿಶ್ವ ಜೂನೋಸಿಸ್ ದಿನದ ಸಂದರ್ಭದಲ್ಲಿ ಪಶುಪಾಲಕರಿಗೆ, ಪ್ರಾಣಿಗಳನ್ನು ಸಾಕಣೆ ಮಾಡ್ತಿರೋವಂಥವ್ರಿಗೆ, ಕೋಳಿ ಸಾಕಣೆ ಮಾಡ್ತಿರೋವಂಥವ್ರಿಗೆ ಎಲ್ಲರನ್ನೂ ಉದ್ದೇಶಿಸಿ ಸಾಕಷ್ಟು ಮಾಹಿತಿಯನ್ನು ನೀವು ಮಾಡಿಕೊಟ್ಟಿದ್ದೀರಿ. ಖಂಡಿತ ಎಲ್ಲ ವಿಚಾರಗಳ ಬಗ್ಗೆ ಅವರು ಗಮನ ಹರಿಸಲಿ. ಆದಷ್ಟು ಲಸಿಕೆಯನ್ನು ಪಡೆಯೋ ನಿಟ್ಟಿನಲ್ಲಿ ಪ್ರಯತ್ನಗಳಾಗಲಿ, ಜೊತೆಗೆ ಶುಚಿತ್ವವನ್ನು ಕಾಪಾಡುವಂಥದ್ದು. ಈ ರೀತಿಯ ಒಂದು ಘಟನೆ ಸಂಭವಿಸಿದಾಗ ತಕ್ಷಣ ಮಾಡಬೇಕಾದಂತಹ ತುರ್ತು ಚಿಕಿತ್ಸೆಯನ್ನು ಕೈಗೊಳ್ಳುವಂಥದ್ದು, ಈ ಎಲ್ಲವೂ ಈ ರೀತಿಯ ಪ್ರಯತ್ನಗಳಾಗಲಿ. ಯಾವುದೇ ಕಾರಣಕ್ಕೂ ಈ ಒಂದು ರೋಗ ಬರುವಂಥದ್ದು ಬೇಡ, ಅಂತಹ ಸಂದರ್ಭಗಳಲ್ಲಿ ಹೇಗೆ ನಾವು ತಯಾರಾಗಿರಬೇಕು, ಈ ಬಗ್ಗೆ ಮಾಹಿತಿ ಮಾಡಿಕೊಡೋದಷ್ಟೇ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಶ್ವ ಝೂನೋಸಿಸ್ ದಿನದ ಸಂದರ್ಭದಲ್ಲಿ ಟಿ ನರಸೀಪುರ ತಾಲೂಕು ತಲಕಾಡಿನಲ್ಲಿ ಮುಖ್ಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಎಂಸಿ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಒಳನಾಡು ಮೀನುಗಾರಿಕೆಗೆ ಇರುವ ಅವಕಾಶಗಳನ್ನು ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಒಳನಾಡು ಮೀನುಗಾರಿಕೆ ಘಟಕದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವೆಂಕಟಪ್ಪ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಮೂಡಿಬರಲಿದೆ. ಹಮ್ನೆ ಫಸಲ್ ಬೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಈಗ ಜನಪದ ಗೀತೆ. ಗಜವದನ ಬೀಡುವೆ ಗೌರಿ ತನೆಯ, ಜಗ ಬಂದಿತಾನೆ ಸುಧನರ ಪೊರೆವನೆ. ಗಜವದನ ಬೀಡುವೆ ಗೌರಿ ತನೆಯ, ಜಗ ಬಂದಿತಾನೆ ಸುಧನರ ಪೊರೆವನೆ. ಗಜವದನ ಬೀಡುವೆ ಪಾಸಾಂ ಕುಸಾದರ ಪರಮ ಪವಿತ್ರನೆ, ಪಾಸಾಂ ಕುಸಾದರ ಪರಮ ಪವಿತ್ರನೆ. ಮೋಸಕವಾದನ ಮುನಿ ಜನವೇನು ತನೆ, ಮೋಸಕವಾದನ ಮುನಿ ಜನವೇನು ತನೆ. ಗಜವದನ ಬೇಡುವೆ ಗೌರಿ ತನೆಯ, ತ್ರಿದಗ ವಂದಿತಾನೆ ಸುಗನರ ಪೊರೆವನೆ. ಮೋಜದಿ ನಿಮ್ಮೆಯ ಪಾದವ ತೋರೆ, ಮೋಜದಿ ನಿಮ್ಮೆಯ ಪಾದವ ತೋರೆ. ಸಾಧು ಬಂದಿತಾನೆ ಆಧಾರದಿಂದಲೇ, ಸಾಧು ಬಂದಿತಾನೆ ಆಧಾರದಿಂದಲೇ. ಸರಸ ಜನ ಬಸೆ ಪುರಂದರ ವಿಠಲನೆ, ಸರಸ ಜನ ಬಸೆ ಪುರಂದರ ವಿಠಲನೆ. ನಿರುತದಿ ನೆನೆವಂತೆ ವಾರವನು ಕರುಣಿಸೋ, ನಿರುತದಿ ನೆನೆವಂತೆ ವಾರವನು ಕರುಣಿಸೋ. ಗಜವದನ ಬೇಡುವೆ ಗೌರಿ ತನೆಯ, ಜಗ ಬಂದಿತಾನೆ ಸುಗನರ ಪೊರೆವನೆ. ಗಜವದನ ಬೇಡುವೆ ಅಮ್ಮಜಿ ನಮ ಸ್ವಾರ್ವತಿ ಪದಿಯರ ಘರ ಬಡವನು ಮನಗ ಜ್ಯೋತಿ ಬಲಗಾರು ಮನಗ ಜ್ಯೋತಿ ಗುರುದೇವಾ. ಅರ್ಸ್ಗಳ ಮನಗ ಜ್ಯೋತಿ, ಗುರುಸ್ಗಳ ಮನಗ ಜ್ಯೋತಿ, ಗುರುಕಾರ ಮನೆ ಜ್ಯೋತಿ, ಸತ್ತೋರ ಮನವಳ ಜ್ಯೋತಿ, ಎತ್ತೋರ ಮನವಳ ಜ್ಯೋತಿ. ಕೂಲಿ ಹೇಳದಿಂದ ಜಾತಿ ಒಳಗೆ ತುಡುಪ್ಪನ ಜ್ಯೋತಿ ದರಗ ದೊಡ್ಡಯ್ಯ. ತುಂಬದ ಬುಧವಾರ ಸತ್ತುವಂತರ ಮುಗಿಯೊಳಗೆ ಎತ್ತು ಬೇಸುಂಡೆಯ ತಪ್ಪು ಹೊತ್ತಾಗಿ ನಿನ್ನ ಪಾದ ಕರುವಾಗಿ ದರಗ ದೊಡ್ಡಪ್ಪ ನಿನ್ನ ಕಳೆ ಉಂಟ. ಆಗದಪ್ಪ ವಲ್ಲ ಉತ್ತದ ಒಡೆಯವಪ್ಪ ಕಾಡಗಟ್ಟ ಮನ್ನಾವಪ್ಪ ಸೀತೆಯ ಸ್ವಾಮಿ ಬನ್ನಿ ಕಂಡಾಯ್ದ ಒಡೆಯ ಲಿಂಗಯ್ಯ ನೀವೇ ಬನ್ನಿ ಕಂಡಾಯ ಉತ್ತುಗಂಡು ತಂಬೂರ ಎತ್ಕಂಡ ಕಾವಿ ಜೋಳಿಗೆ ತಂದೆ ಕಿಂಕಳಗ ಹಾಕಂಡ ಮುದ್ದಮ್ಮರ ಮನಗ ನನ್ನ ದೊಡ್ಡವರೇ ದೇವಾದನಂತ ಸೀತೆಯ ಸ್ವಾಮಿ ಬನ್ನಿ ಕಂಡೈದ ಒಡೆಯ ಲಿಂಗಯ್ಯ ನೀನೆ ಬನ್ನಿ ಮುದ್ದಮ್ಮರ ಮನಗ ನಮ್ಮಪ್ಪ ಪರಂಜ್ಯೋತಿ ದೊಡ್ಡವರೇ ಉಲ್ಟವರ ಮುದ್ದಮ್ಮ ನಾ ಮನೆಯ ತಂದ ದುರ್ರು ದುರ್ರು ನೋಡುತ್ತಾರ ಸೀತೆಯ ಸ್ವಾಮಿ ಬನ್ನಿ ಗುರುದೇವಾ ಬರಬರ ಸ್ತುಪಾವನ ಮೂರ್ತಿ ಪರಂಜ್ಯೋತಿ ದರಗ ದೊಡ್ಡವರು ಮುದ್ದಮ್ಮನ ಮನ ಅಬಾಕಲು ಗುರುಟಿದ್ದಾರ ಆ ಮುದ್ದಮ್ಮನ ಮನ ದುರ್ಗುಟ್ಟಿಗೆ ನೋಡಿದ್ದಾರೆ ಬ್ರಹ್ಮಚಾರಿ ಮಡದಿ ಶರಣ ಮುದ್ದಮ್ಮನವರು ಕಾಮಜೇನು ಕಟ್ಟಗಂಡು ಕರುವನೇ ಬಿಡಗಂಡು ಮುದ್ದಿ ಹುಲ್ಲನ್ನೇ ಹಾಕೊಂಡು ಹುಟ್ಟಿರ ಪಡ ಸೀರ ಮಣ್ಣ ಇತ್ತಂತೇಳಿ ಚಿನ್ನ ತಮಟಗ ಮ್ಯಾಲ ಕೂತಗಣ ಮುದ್ದಮ್ಮ ಎಳೆಯ ಕೆಂಬ ಚಾರಿಗ ಒಳ ಕಾಮಜೇನ ಕರದಳಂತ ಶಿದಯ ಮಾರಳ್ಳಿ ಒಳಗ ಲಿಂಗಯ್ಯ ನೀವೆ ಬನ್ನಿ ಎಳೆಯ ಕೆಂಬ ಚಾರಗ ಒಳ ಕಾಮಜೇನ ಕರವಾಗ ಅಪ್ಪ ಪಾರಂಜ್ಯೋತಿ ಮುದ್ದಮಾನ ದುಡುವ ಸ್ವಲ್ಪ ನೋಡಬೇಕು ಅಂದದಂತ ಶಿದಯ್ಯ ಸ್ವಾಮಿ ಬನ್ನಿ ಕಂಡೈದ ಒಡೆಯ ಲಿಂಗಯ್ಯ ನೀವೆ ಬನ್ನಿ ಯಾವಾಗ ಮುದ್ದಮ್ಮನ ದುಡ ನೋಡಬೇಕು ಅಂತ ಪಂಚಾಳ ಪರಂಜ್ಯೋತಿ ದರ ದೊಡ್ಡವರು ಹೌದು ಅರವನ ಗುರು ಭಿಕ್ಷಾ ಗುರು ಪಡೆದು ಭಿಕ್ಷಾ ಸಡಗರ ಸಂಗಣಿ ಭಿಕ್ಷಾ ಆದಿ ಎಲವರ ಭಿಕ್ಷಾ ಜ್ಯೋತಿಲಿಂಗ ಭಿಕ್ಷಾ ದರ ತಂದೊರ ಭಿಕ್ಷಾ ನನ್ನ ದರಗ ದೊಡ್ಡರ ಭಿಕ್ಷಾ ಮೂತ್ತಳೆ ಭಿಕ್ಷಾ ನನ್ನ ಮುಕ್ಕಳ್ಳೇಶ್ವರ ಭಿಕ್ಷಾ ಉತ್ತರ ದೇಶದ ಭಿಕ್ಷಾ ಕಂಡರ ಭಿಕ್ಷಾ ಮುದ್ದಮ್ಮನ ಮನ ಒಳಗ ಮುದುಳು ಭಿಕ್ಷಾ ಹಂಗಾರಂತ ಸೀತೆಯ ಸ್ವಾಮಿ ಬನ್ನಿ ಗುರುದೇವಾ ಯಾವಾಗ ಮಹಾನುಭಾವ ದರ್ಗ ದೊಡ್ಡವರು ಶರಣಿಯಾದ ಮುದ್ದಮ್ಮನ ಮುಂಬಾಗಿಲು ಭಿಕ್ಷಾ ಸಾರಿದ್ದಾರ ಅಪ್ಪಾಜಿಯವರು ಸಾರು ಅಂತ ಸಬತ ಕಾಮಜೇನ ಕರೆಯುವಂತ ಸಪ್ತಕ್ಕ ಮುದ್ದಮ್ಮನ ಕೀಳಾಗ್ಲಿಲ್ಲ ಅಷ್ಟೊತ್ತು ನೋಡವರ ಇಷ್ಟೊತ್ತು ನೋಡವರ ಅಪ್ಪ ಪಾರಂಜ್ಯೋತಿ ಎಪ್ಪತ್ತೇಳು ಕುಡು ಜಡಿಯ ತಂದ ಎಡಕ ಬಲಕ ಉದುರುತ್ತಾಳ ಶಿದಯ್ಯ ಸ್ವಾಮಿ ಬನ್ನಿ ಮಾರಳ್ಳಿ ಒಳಗ ಲಿಂಗಯ್ಯ ನೀವೆ ಬನ್ನಿ ಮನ ಒಳಗಿದ ಕಂಡು ನನ್ನ ಭಾಗ್ಯವಂತನ ಮಡದಿ ಕರದ ಕಾಂಚನ ಕೊಟ್ಟು ಮುರದಲ್ಲಿ ಭಿಕ್ಷವಾಗಿಡಿ ಮುರುವದಿ ಮಾಡಲಿಲ್ಲ ಇಲ್ಲಿ ಇದರ ಕಂದ್ರ ನವಕ್ಕೆ ನವದಾನ ನನ್ನ ಮನ ಒಳಗ ಆಗಿಲ್ಲ ಕೊಡ್ತೀನಿ ಅಂತ ಹೇಳಿದ್ರ ತಾಮ್ರ ತಗಡದ ಕಾಸು ಕೈಯೊಳಗ ಆಗಿಲ್ಲ ಮುಂದಕ್ಕೆ ಹೋಗುವಂತ ಅವಳು ಮೂರು ಮಾತಾಡಲಿಲ್ಲ ಇವರೊಟ್ಟ ಒಳಗಿರ ಮರ್ಮಾನ ಎಷ್ಟು ಅಂತ ಹೇಳಲಪ್ಪ ಸಿದಯ್ಯ ಸ್ವಾಮಿ ಬನ್ನಿ ಗುರುದೇವಾ ಭಾಗ್ಯವಂತನ ಮಡದಿ ದೂರು ಮ್ಯಾಗಲ ಜ್ಞಾನ ನಿಮ್ಮಂತ ಬುಲಗಾರರಿಗೆ ಉಳ ಸಿರಿ ಮ್ಯಾಗಲ ಜ್ಞಾನ ನಿನ್ ಸಿರಿ ಸಂಪತ್ತ ನಾಳ ನೋಡುತ್ತೀನಿ ಅಂದರಂತ ಶಿದಯ್ಯ ಸ್ವಾಮಿ ಬನ್ನಿ ಗುರುದೇವಾ ಗಂಗಾಧಾರ ಲಿಂಗಯ್ಯ ಬನ್ನಿ ಯಾವಾಗ ಮಹಾನುಭಾವ ದರ್ಗ ದೊಡ್ಡವರು ಹೇಳಿದ್ರು ಶರಣಿಯಾದ ಮುದ್ದಮ್ಮ ಕರೆದ ಕಾಂಚಾಣ ಕೊಟ್ಟು ಮರದಲ್ಲಿ ಭಿಕ್ಷಾ ಕೊಟ್ಟು ಮರವಾದಿ ಮಾಡಲಿಲ್ಲ ಇಲ್ಲ ನವಕ್ಕೆ ನಮಗಾನ ನನ್ನ ಮನೆಯೊಳಗಿಲ್ಲ ಕೊಡ್ತೀನಿ ಅಂತ ಹೇಳಿದ್ರೆ ತಾಮ್ರ ತಗಡ ಕಾಸು ನನ್ನ ಕೈಯೊಳಗಿಲ್ಲ ಮುಂದಕ್ಕೆ ಹೋಗುವಂತ ಮೂರು ಮಾತಾಡಲಿಲ್ಲ ಜಗತ್ತದಲ್ಲಿ ಬಡವ್ರಿಗೆ ದೇವ್ರ ಮ್ಯಾಗಲ ಜ್ಞಾನ ಅಥವಾ ಬಲಗಾರರ ಸಿರಿ ಸಂಪತ್ತಿನ ಮ್ಯಾಗಲ ಜ್ಞಾನ ಸಿರಿ ಸಂಪತ್ತು ನೋಡ್ತೀನಿ ಅಂತ ದರ ದೊಡ್ಡ ಮುತ್ತು ನಾಜೋಳದ ಪಾಪಾರಂಜ್ಯೋತಿ ಕಪ್ಪು ಹೊದುಳ್ತವ ತಗದಾರಂತ ಕಾಮಜೇನಗೆ ಇಟ್ಟಾರಯ್ಯ ಸ್ವಾಮಿ ಬನ್ನಿ ಕಂಡೈರ ವಡ ಸವ ತಗದು ಉತ್ತರ ದೇತ ನಮ್ಮಪ್ಪ ಕಾಮಜೇನಿಗಿಟ್ಟವರ ಎತ್ತಿನ ಮಾನ ದುಡ್ತ ಕಾಮಜೇನು ಬಿದ್ದೈತ ಕಾಮಜೇನು ಬಿದ್ರಿ ತಂತ ಕಾಲ ನಾದರ ಎತ್ತಿ ತಂತ ಸಿದ್ದಯ್ಯ ಸ್ವಾರಿ ಬನ್ನಿ ಗುರುದೇವ ಯಾವ ಕಪ್ಪು ದುಳಿತ ಮತ್ತದು ಕಾಮಜೇನು ಇಟ್ಟಿದ್ದಾರೆ ದರ್ಗ ದೊಡ್ಡವರು. ಹೌದು ಕಾಮಜೇನು.